ಈ ವರ್ಷ ಎಲ್ಲಿಲ್ಲದ ಬೇಡಿಕೆ ಬಂದಿದೆ ಅಂತ ಅನ್ಕೊಂಡು ತಾವು ಕೇಳಿರ್ಬೇಕು. ಕೆಲವಾರು ಪ್ರದೇಶಗಳಲ್ಲಿ ಒಂದೊಂದು ತುಂಡಿಗೆ 50-100 ರೂಪಾಯಿ ಹೇಳೋದಿದೆ ಅಂತೆ. ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡುವ ಗ್ಲಿರ್ಸಿಡಿಯ ಬಗ್ಗೆ ಇಲ್ಲಿ ಕೆಲವು ಸಂಗತಿಗಳನ್ನು ಪ್ರಸಾರ ಮಾಡ್ತದಿವೆ. ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಗ್ಲಿರ್ಸಿಡಿಯಾ ಗಿಡವನ್ನು ಕಾಣಬಹುದು. ಮರವಾಗಿಯೂ ಇದು ಬೆಳವಣಿಗೆ ಹೊಂದುತ್ತೆ. ಗಟ್ಟಿ ಸ್ವಭಾವದ ಈ ಸಸ್ಯ ಬೆಂಕಿಗೆ ಹೆದರೋದಿಲ್ಲ, ಹಾಗೆ ಬಿರುಗಾಳಿಗೂ ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಆಳವಾಗಿ ಬೇರು ಬಿಡುವ ಗ್ಲಿರ್ಸಿಡಿಯವು ನಿರಂತರವಾಗಿ ಹಸಿರಲೆ ಸೊಪ್ಪನ್ನು ಕೊಡ್ತಾ ಇರುತ್ತೆ. ಬೇಸಿಗೆ ಸಮೀಪಿಸುತ್ತಿದ್ದಂತೆ ಈ ಗಿಡದಲ್ಲಿ ಅಥವಾ ಮರದಲ್ಲಿ ಎಲೆಗಳೆಲ್ಲ ಉದುರಿ ಹೂಗಳು ಮೂಡುತ್ತವೆ. ಗಿಡ ಅಥವಾ ಮರದ ತುಂಬ ಹೂಗಳು ಮಕರಂಧವನ್ನ ಅಥವಾ ಪರಾಗವನ್ನ ಕೊಡಲಿಕ್ಕೆ ದುಂಬಿಗಳನ್ನ ಜೇನುನೊಣಗಳನ್ನ ಆಕರ್ಷಣೆ ಮಾಡುತ್ತವೆ. ಮಳೆ ಆಶ್ರಿತವಾಗಿ ಆರಾಮಾಗಿ ಇದನ್ನ ಬೆಳ್ಕೊಳ್ಬಹುದು. ಗೊಬ್ಬರಕ್ಕೆ ಉಪಯೋಗಿಸ್ಕೊಳ್ಬಹುದು. ದನಕರುಗಳಿಗೆ ಮೇವಾಗಿ ಕೊಡಬಹುದು. ಬೇಲಿಗೆ ಭದ್ರವಾಗಿ ಜೀವಂತ ಗೂಟಗಳನ್ನಾಗಿ ರೂಪಿಸಿಕೊಳ್ಬಹುದು. ಹಂದ್ರ ಹಾಕ್ಲಿಕ್ಕೂ ಅಥವಾ ಬೇರೆ ಬೇರೆ ಬಳ್ಳಿಗಳನ್ನ ಹಬ್ಬಿಸ್ಲಿಕ್ಕೂ ಕವಲು ಗೂಟಗಳನ್ನ ನೆಟ್ಕೊಂಡು ಚಿಗುರು ಬರೆಸಿಕೊಂಡು ಹಾಗೆ ಬಹುಕಾಲ ಇಟ್ಕೊಳ್ಬಹುದು. ಹೀಗೆ ಗ್ಲಿರ್ಸಿಡಿಯಾದ ಬಳಕೆ ಚೆನ್ನಾಗಿದೆ. ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡುವ ಗ್ಲಿರ್ಸಿಡಿಯಾ ದ್ವಿದಳ ಧಾನ್ಯದ ಗುಂಪಿಗೆ ಸೇರಿದೆ. ಬೀಜಗಳಿಂದ ಟೊಂಗೆಗಳಿಂದ ಇದನ್ನು ಅಭಿವೃದ್ಧಿಪಡಿಸಿಕೊಳ್ಬಹುದು. ಎಷ್ಟೋ ಜನ ತೋಟಗಳಲ್ಲಿ ಗದ್ದೆಯ ಬದುಗಳಲ್ಲಿ ಇದನ್ನು ಹಾಕ್ಕೊಂಡು ಆಗಾಗ್ಗೆ ಮಣ್ಣಿಗೆ ಸೇರಿಸಿ ಫಲವತ್ತತೆಯನ್ನು ಸುಧಾರಣೆ ಮಾಡಿಕೊಳ್ತಾರೆ. ರೈತ ಸ್ನೇಹಿ ಗ್ಲಿರ್ಸಿಡಿಯಾದ ಬಗ್ಗೆ ರಚಿಸಿರುವ ಹಾಡನ್ನು ಈಗ ಪ್ರಸ್ತುತಪಡಿಸಿದರೆ ವಿಟಿ ಶ್ರೀನಿವಾಸ್ ಅವರು. ಗ್ಲಿರ್ಸಿಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರ್ಸಿಡಿಯ, ಓ ಗ್ಲಿರ್ಸಿಡಿಯ, ಗ್ಲಿರ್ಸಿಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರ್ಸಿಡಿಯ, ಓ ಗ್ಲಿರ್ಸಿಡಿಯ, ಜನಮೆಚ್ಚುವ ಗುಣ ನಿನ್ನಲ್ಲಿದೆ ಬಲು ಗಟ್ಟಿತನ, ನಿನಗಿದೆ ತುಂಬಾ ಒಳ್ಳೆತನ, ರೈತರಿಗಿದೆ ನಿನ್ನ ಗೆಳೆತನ. ನಿನ್ನದು ಜನಮೆಚ್ಚುವ ಗುಣ ನಿನ್ನಲ್ಲಿದೆ ಬಲು ಗಟ್ಟಿತನ, ನಿನಗಿದೆ ತುಂಬಾ ಒಳ್ಳೆತನ, ರೈತರಿಗಿದೆ ನಿನ್ನ ಗೆಳೆತನ, ರೈತರಿಗಿದೆ ನಿನ್ನ ಗೆಳೆತನ. ಗ್ಲಿರ್ಸಿಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಅಭಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರ್ಸಿಡಿಯ, ಓ ಗ್ಲಿರ್ಸಿಡಿಯ, ವಾರ್ಷಿಕ ಸ್ವಭಾವ ನೀಗಿಸುತ್ತಿ ಗೊಬ್ಬರದ ಅಭಾವ, ಬೇಲಿಗೆ ನಿನ್ನಿಂದಲೇ ಬಲ, ಅಂದರಗಳಿಗೆ ಆಧಾರ. ನಿನ್ನದು ಬಹುವಾರ್ಷಿಕ ಸ್ವಭಾವ ನೀಗಿಸುತ್ತಿ ಗೊಬ್ಬರದ ಅಭಾವ, ಬೇಲಿಗೆ ನಿನ್ನಿಂದಲೇ ಬಲ, ಅಂದರಗಳಿಗೆ ಆಧಾರ, ಅಂದರಗಳಿಗೆ ಆಧಾರ. ಗ್ಲಿರ್ಸಿಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಅಭಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರ್ಸಿಡಿಯ, ಓ ಗ್ಲಿರ್ಸಿಡಿಯ, ದಳ ಧಾನ್ಯದ ಗುಂಪು ನಿನ್ನದು, ಬೇಸಿಗೆಯಲ್ಲಿ ಎಲೆ ಇರದು,

ಶಿಸ್ತು ಅಲ್ಲಿ ಕಾಣು, ಸಿಹಿಗೆ ಹೆಸರು ಏನು, ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ 5:30 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, ಕಾಫಿ ತೋಟದಲ್ಲಿ ಉಪಯುಕ್ತ ಕೆಲಸ ಕಾರ್ಯಗಳ ಬಗ್ಗೆ ಮಡಿಕೇರಿ ತಾಲೂಕು ಮೇಜರ್ ಬಿದ್ದಂಡ ಅಯ್ಯಪ್ಪ ನಂಜಪ್ಪ ಅವರಿಂದ ಅನುಭವವನ್ನು ಹಂಚಿಕೊಳ್ಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆ ಪಾರಂಪರಿಕ ವಸ್ತುಕೋಶ ಹೊತ್ತಿಗೆನ ಪೆರಾಜನ ಅನ್ನಪೂರ್ಣೇಶ್ವರಿ ಕಲಾಮಂದಿರಲ್ಲಿ ಕುಕ್ಕೆಯಿಂದ ತೆಗೆದ ರೊಟ್ಟಿಗೆ ಬುಡುಗಡೆ ಮಾಡಿದೋ. ಈ ಹೊತ್ತುಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಶಿಗ್ಗಾವಿನ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಅಂಬಳಿಕೆ ಹಿರಿಯಣ್ಣವು ಮಾತಾಡಿ, ಅರೆಭಾಷೆ ಪಾರಂಪರಿಕ ವಸ್ತುಗಳನ್ನ ಮುಂದಿನ ಪೀಳಿಗೆಗೆ ತಿಳಿಸಿಕೊಡಿಕೆ ಅರೆಭಾಷೆ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡೋಕ್ಕೂ ಈ ಹಳೆ ವಸ್ತುಗ ಅರೆಭಾಷೆ ಸಂಸ್ಕೃತಿನ ತಿಳಿಸಿಕೊಟ್ಟದೆ. ಇದು ಸಾಂಸ್ಕೃತಿಕ ಮೌಲ್ಯಗಳನ್ನ ಹೊಂದಿದ್ದು ಸಂಸ್ಕೃತಿನ ಮಹತ್ವನ ಹೇಳಿದೆ. ಇದನ್ನು ಬೆಳೆಸಿ ಉಳಿಸಿಕೊಂಡು ಹೋಗು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಕೇಂದ್ರ ಸುರಾದೆ. ಈ ನಿಟ್ಟಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂಗೆ ಇನ್ನಷ್ಟು ಕೆಲಸಗ ನಡೆದದೆ ಅಂತ ಹೇಳ್ದು. ಈ ಹೊತ್ತಲ್ಲಿ ಅಕಾಡೆಮಿನ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀನಾರಾಯಣ ಕಜಗದ್ದೆ, ಪೆರಾಜೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಚಂದ್ರಕಲಾ ಬಳ್ಳಾಡ್ಕ ಅವರು ಸೇರಿದಂಗೆ ಮುಖ್ಯ ಪಟ್ಟವು ಹಾಜರಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಯುವ ಒಕ್ಕೂಟ ಮಡಿಕೇರಿ, ಕಗ್ಗೋಡ್ಲು ಕಾವೇರಿ ಯುವಕ ಸಂಘ ಹಿಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಕಗ್ಗೋಡ್ಲು ಗ್ರಾಮದ ಪಿಬಿ ಕುಶಾಲಪ್ಪ ಅವರ ಗದ್ದೆಯಲ್ಲಿ ರಾಜ್ಯ ಮಟ್ಟದ 30ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಇಂದು ನಡೆದು ಈ ಕಾರ್ಯಕ್ರಮನ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ ಉದ್ಘಾಟನೆ ಮಾಡಿ ಮಾತಾಡಿ, ಮಾನಸಿಕ ದೈಹಿಕ ಬೆಳವಣಿಗೆಯೊಟ್ಟಿಗೆ ಮನೋರಂಜನೆಗೆ ಗ್ರಾಮೀಣ ಕ್ರೀಡೆಗೆ ಸಹಕಾರಿಯಾದೆ. ಈ ನಿಟ್ಟಲ್ಲಿ ದೂರ ಆಗ್ತಿರುವ ಕಲೆ ಕ್ರೀಡೆ ಉಳಿಸಿಕೆ ಎಲ್ಲರೂ ಶ್ರಮಿಸೋಕು, ಹಳೆ ಕಾಲಲ್ಲಿ ಕೊಡುಗಲಿ ಪ್ರತಿಯೊಬ್ಬ ಗದ್ದೆ ಮಾಡವು ನಾಟಿ ಮುಗ್ದ ಮೇಲೆ ಆಟೋಟ ಏರ್ಪಾಟು ಮಾಡ್ತಿದ್ದು. ಇಂಥ ಕ್ರೀಡಾಕೂಟದ ಗ್ರಾಮೀಣ ಪ್ರತಿಭೆಗಳಿಗೆ ಮುಂದೆ ಬೆಳೆಯಕ್ಕೆ ಇದು ಒಳ್ಳೆ ಅವಕಾಶ ಅಂತ ಹೇಳ್ದು. ಈ ಕ್ರೀಡಾಕೂಟದಲ್ಲಿ ಹಗ್ಗ ಜಗ್ಗಾಟ, ಓಟ, ಥ್ರೋಬಾಲ್, ವಾಲಿಬಾಲ್ ಪೈಪೋಟಿಗ ಇದ್ದು ಜಿಲ್ಲೆನ ಬೇರೆ ಬೇರೆ ಭಾಗಗಳಿಂದ ಆಟಗಾರರು ಭಾಗವಹಿಸಿದ್ದು. ಕೊಡಗು ಮಡಿಕೇರಿ ಘಟಕದ ಅಖಿಲ ಮಾಜಿ ಸೈನಿಕರ ಸಂಘದ ಸುರುನ ವರ್ಷದ ಮಹಾಸಭೆ ನಾಳೆ ಹೊತ್ತಾರೆ 10:30 ಸಮಿತಿನ ಗೌರವಾಧ್ಯಕ್ಷರಾದ ಶ್ರೀ ಕೊಟ್ಟುಕತ್ತಿರ ಸೋಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಕಾವೇರಿ ಹಾಲ್ ಸಭಾಭವನದಲ್ಲಿ ನಡೆದಿದೆ. 2022-23 ಸಾಲಿ ಸಾಮಾನ್ಯ ಘಟಕ ಮತ್ತು ಗಿರಿಜನ ಉಪಯೋಜನೆ ಅಡಿಲಿ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಚಟುವಟಿಕೆಗೆ ಧನ ಸಹಾಯ ಕೊಡಿಕೆ ಸೇವಾ ಸಿಂಧುಲಿ ಅರ್ಜಿ ಹಾಕಿಕೆ ಇದೇ ತಿಂಗಳ 30 ಮುಟ ಕಾಲಾವಕಾಶ ಹುಟ್ಟುತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ನಿರ್ದೇಶಕರು ತಿಳಿಸಿದರು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮಾದರಿ ಇಂಜಿನಿಯರಿಂಗ್ ಕಾಲೇಜ್ ಹಾಕುತ್ತೇಳೋ ಉದ್ದೇಶದ ರಾಜ್ಯ ಸರ್ಕಾರ ಸೂಪರ್ 30 ಯೋಜನೆಯನ್ನು ಜಾರಿಗೆ ತಂದಿದ್ದು, ಈ ಯೋಜನೆಗೆ ಕೊಡಗಿನ ಏಕೈಕ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಕುಶಾಲನಗರ ಸರ್ಕಾರಿ ತಾಂತ್ರಿಕ ಮಹಾವಿದ್ಯಾಲಯ ಆಯ್ಕೆ ಆಗುತ್ತು. ಇಂಜಿನಿಯರಿಂಗ್ ಮಾಡಕ್ಕೂತೇಳುವ ಆಸೆ ಇರುವ ಎಲ್ಲ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣನ ಹತ್ತರಲ್ಲೇ ಪಡೆಯಕ್ಕೆ, ಹಾಗೆ ವಿದ್ಯಾರ್ಥಿಗ ವಲಸೆ ಹೋಗುವುದನ್ನು ತಡೆಯಕ್ಕೆ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿತ್ತು. ಈಗಾಗಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಅಖಿಲ ಭಾರತ ವಿಶ್ವವಿದ್ಯಾನಿಲಯ ರೋಲರ್ ಸ್ಕೇಟರ್ ಚಾಂಪಿಯನ್ಶಿಪ್ 2021-22 ಕ್ರೀಡಾಕೂಟದಲ್ಲಿ ಕೊಡಗಿನ ಸ್ಕೇಟಿಂಗ್ ಪಟು ರಿಯಾ ಅಚ್ಚಯ್ಯವು 3 ಚಿನ್ನದ ಪದಕ ಗೆದ್ದು ಚಾಂಪಿಯನ್ ಆಗಿ ಹೊರಹೊಮ್ಮಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಅಂದ ಚಂದದ ಉತ್ತಮ ಕ್ವಾಲಿಟಿಯ ವಾಲೈನ್ ಫ್ಲೋರ್ ಟೈಲ್ಸ್, ಸಿಪಿ ಫಿಟಿಂಗ್ಸ್, ಸ್ಯಾನಿಟರಿ ಐಟಮ್ಸ್ ಮಾನ್ಸೂನ್ ಪ್ರಯುಕ್ತ ಅಮೋಘ ಡಿಸ್ಕೌಂಟ್ ರೇಟ್ನಲ್ಲಿ ಖರೀದಿಸಲು ಬನ್ನಿ. ಪ್ರಿನ್ಸ್ ಮಾರ್ಬಲ್ಸ್, ಕಾವೇರಿ ಲೇಔಟ್, ಮಡಿಕೇರಿ. ಕಾಲ್ 9999000451. ನಿಮ್ಮ ಕೆರೆಗಳಲ್ಲಿ ಮೀನು ಸಾಕಲು ಇಚ್ಛಿಸುತ್ತೀರಾ ಅಥವಾ ಸಾಕಿದ ಮೀನುಗಳಿಗೆ ಆಹಾರದ ಕೊರತೆಗೆ ಹಾಗಿದ್ದರೆ ಸಂಪರ್ಕಿಸಿ ವೀರನಾಡು ಮೀನು ಉತ್ಪಾದಕರ ಸಂಸ್ಥೆ ನಿಯಮಿತ ಕೊಡಗು ಜಿಲ್ಲೆ. ಇವರ ವತಿಯಿಂದ ಪೊನ್ನಂಪೇಟೆ, ಅಮ್ಮತ್ತಿ, ಮರಗೋಡು, ಮಡಿಕೇರಿ ಮತ್ತು ಹಾರಂಗಿಯಲ್ಲಿ ಮೀನು ಕೃಷಿಕರಿಗೆ ಅನುಕೂಲವಾಗುವಂತೆ ಆಕರ್ಷಕ ದರದಲ್ಲಿ ಮೀನಿನ ಆಹಾರ ಮತ್ತು ಮೀನಿನ ಮರಿಗಳನ್ನು ವಿತರಿಸಲಾಗುತ್ತಿದೆ. ಆಸಕ್ತರು ಸಂಪರ್ಕಿಸಿ 9353281205. ಬಿಲ್ಡ್ಟೆಕ್ ಎಂಟರ್ಪ್ರೈಸಸ್ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿದೊಡ್ಡ ಡಿಸ್ಕೌಂಟ್. ಬಿಲ್ಡ್ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಎಲ್ಲ ಆಧುನಿಕ ಫೆಸಿಲಿಟಿಯೊಂದಿಗೆ ದಿನದ 24 ಗಂಟೆಗಳಲ್ಲೂ ನಿರಂತರ ಸೇವೆಯೊಂದಿಗೆ ನಾಪುಕ್ಲುವಿನಲ್ಲಿ ಆರಂಭಗೊಂಡಿದೆ ಸಿಎಂಸಿ ಕ್ಲಿನಿಕ್. ಜನರಲ್ ಡಾಕ್ಟರ್, ಸ್ಪೆಷಲಿಸ್ಟ್ ಡಾಕ್ಟರ್ ಕನ್ಸಲ್ಟೇಷನ್, ನರ್ಸಿಂಗ್ ಕೇರ್, ಫಾರ್ಮಸಿ, ಮಾಡರ್ನ್ ಮೆಡಿಸಿನ್ ಲ್ಯಾಬೊರೇಟರಿ, ಎಲ್ಲಾ ರೀತಿಯ ಬ್ಲಡ್ ಟೆಸ್ಟ್ ಹಾಗೂ ಯೂರಿನ್ ಟೆಸ್ಟ್, ಇಸಿಜಿ, ಮೈನರ್ ಓಟಿ, ಡೇ ಕೇರ್. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಸಂಪರ್ಕಿಸಿ ಸಿಎಂಸಿ ಕ್ಲಿನಿಕ್, ವರ್ಣಂ ಕಾಂಪ್ಲೆಕ್ಸ್, ನಿಯರ್ ಪೊಲೀಸ್ ಸ್ಟೇಷನ್, ನಾಪೋಕ್ಲು. ಕಾಲ್ 8147177328. ಕೆವಿಜಿ ಪಾಲಿಟೆಕ್ನಿಕ್ ಸುಳ್ಯ. ಇಲ್ಲಿ 2022-23 ಸಾಲಿನ ಪ್ರಥಮ ವರ್ಷದ ಡಿಪ್ಲೊಮಾ ತರಗತಿಗಳಿಗೆ ಪ್ರವೇಶಾತಿ ಆರಂಭವಾಗಿ ಎಲ್ಲಾ ಕೋರ್ಸ್ಗಳು ಭರ್ತಿಯಾಗಿ ಸಿವಿಲ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳಿಗೆ ಕೆಲವೇ ಕೆಲವು ಸೀಟ್ಗಳು ಲಭ್ಯವಿದೆ. ಆಸಕ್ತರು ಸಂಪರ್ಕಿಸಿ ಕೆವಿಜಿ ಪಾಲಿಟೆಕ್ನಿಕ್ ಸುಳ್ಯ. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟೊಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC, PU, PCMP. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. Coorg Institute of Technology is offering engineering courses like Artificial Intelligence and Machine Learning, Computer Science, Electronics and Communication, Mechanical, Civil, Artificial Intelligence and Data Science. With excellent campus placement and scholarship for meritorious and sports achievers. On-campus hostel facilities. Join CIT, Coorg Institute of Technology, Ponnampete, Kodagu. Or call 9611-55457. ಇದೇ ಜುಲೈ 15 ಆಗಸ್ಟ್ 14 PSR ಸಿಲ್ಕ್ ಸೈನ್ಸ್ ಸ್ಯಾರೀಸ್ ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್. ತ್ವರೆ ಮಾಡಿ. PSR ಸಿಲ್ಕ್ ಸೈನ್ಸ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಈಕ್ವುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಈಕ್ವುಡ್ ಫರ್ನಿಚರ್, ಕಾರೆಕಾಡ್, ನಾಪಗ್ಲು. ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ ಎಲೆಕ್ಟ್ರಿಷಿಯನ್ ಮತ್ತು ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಕೋರ್ಸ್ಗಳಿಗೆ ಕೆಲವು ಸೀಟ್ಗಳು ಲಭ್ಯವಿದ್ದು ದಾಖಲಾತಿಗಾಗಿ ಸಂಪರ್ಕಿಸಿ. ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141. ವಿದ್ಯಾರ್ಹತೆ SSLC ಪಾಸ್. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕೇಳುಗರಿ, ನಾಳೆ ಬೆಳಿಗ್ಗೆ 9 ಕೊಡೋ ಸಿರಿ ಕಾರ್ಯಕ್ರಮದಲ್ಲಿ ಮಹಾಕಾವ್ಯ ಕೊಡವ ಜಯ ಭಾರತ, ಇದರ ಕರ್ತೃ ಮಂದಿರ ಜಯ ಅಪ್ಪಣ್ಣ ಒಂದು ನೆನಪು ಸಂಯೋಜಿತ ಕಾರ್ಯಕ್ರಮವಿದೆ. 10 2021-22 ಸಾಲಿನ ಐಸಿಎಸ್ಇ 10 ತರಗತಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಮೊದಲ 2 ಸ್ಥಾನಗಳನ್ನು ಪಡೆದಿರುವ ಮೂರ್ನಾಡಿನ ಬೊಳ್ಳಚಿಟ್ಟಿರ ಸುಬ್ರಹ್ಮಣ್ಯ ಮಾದಪ್ಪ ಹಾಗೂ ಮಡಿಕೇರಿಯ ಅಣ್ಣಚಿರ ಡಿಯಾನಾ ನವೀನ್ ಅವರೊಂದಿಗೆ ಸಂದರ್ಶನವಿದೆ. ಈಗ ಸೇವಾ ಮಾಹಿತಿ. ಬಾಳಲೆ ನಿವಾಸಿ ಪೋಡಮಡ ಪೊನ್ನಪ್ಪ ಎಂಗಡ ಪೊಣ್ಣು ಭೋಜಮ್ಮ ಭೋಜಿ ಎಂಗ 97 ಬೈತಲು ಇಂದು ಪೊಲಾಕ ಮರಣಪಟ್ಟಿತ್ತು. ಪೋಡಮಡ ಭೋಜಮ್ಮ ಭೋಜಿ ಎಂಗಡ ತಾಮನೆ ಅಜ್ಜಿ ಕುಟ್ಟಿರ ಆಖಿರಿ ಕಾರ್ಯ ನಾಳೆ ಪೊಲಕ ಎಂಗಡ ಸ್ವಗ್ರಹತ್ತು ನಡ್ಪ. ಚಿಟ್ಟಳ್ಳಿ ಚೇರಳ ಗ್ರಾಮದ ನೂಜಿಬೈಲು ಮನೆ ಪಟ್ಟೆದಾರರಾದ ಕೃಷ್ಣಪ್ಪನವರು 103 ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. ಶತಾಯುಷಿ ನೂಜಿಬೈಲು ಕೃಷ್ಣಪ್ಪನವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಮೃತರ ಸ್ವಗ್ರಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ದೇಶತ್ರ ರಕ್ಷಣಾ ಪಡೆಯಲು ವಿಶೇಷ ಆಯಿತು ಕೊಡಗಿನ ಕಂಡುಪಿಡಿಪಕ್ಕೆ ಕಾರಣಕರ್ತಗಳನ್ನು ದೇಶತ್ರ ರಕ್ಷಣಾ ಕೋರ ಅಪ್ಪಂದೇ ಕೇಳಿಪೋನು ಪಡೆಬೀರ ಫೀಲ್ಡ್ ಮಾರ್ಷಲ್ ಕೊಡಂದಿರ ಕಾರ್ಯಪ್ಪ ಎಂಡ ಪುತ್ತಳಿನ ಡೆಹ್ರಾಡೂನ್ಲುಳ್ಳ ಇಂಡಿಯನ್ ಮಿಲಿಟರಿ ಅಕಾಡೆಮಿಲು ಸ್ಥಾಪನೆ ಮಾಡೋಕೆ ಇದಕ್ಕ ಅವಕಾಶ ಕಿಟ್ಟಿತು. ಇಂಡಿಯನ್ ಮಿಲಿಟರಿ ಅಕಾಡೆಮಿರಂತ ಕೇಳಿಪೋನ ಜಾಗತ್ತು ಕಾರ್ಯಪ್ಪ ಎಂಡ ಪುತ್ತಳಿನ ಸ್ಥಾಪನೆ ಮಾಡೋಕೆ ಅವಕಾಶ ಕಿಟ್ಟಿನದು ದಕ್ಷಿಣ ಭಾರತ ಪಿನ್ನ ಕರ್ನಾಟಕ ರಾಜ್ಯತ್ರ ಕೂಟಕ್ಕೆ ಪಡೆ ಜಿಲ್ಲೆಯಿಂದ ಪೆದಪೋನು ಕೊಡಗಕ್ಕೆ ಪೆರ್ಮೆರ ವಿಷಯ ಆಯಿತು.